ಹಿಂಗಾಗಿ ಏನಾಕತಿ, ಅವಕ್ಕ ಅವಕ್ಕ ನಾನು ಇರ್ಬೇಕಂತ ತಮ್ಮ ಒಂದು ಜೀವಿತ ಸ್ಥಾಪನೆಯನ್ನು ಮಾಡಕ್ ಹೋಗಿ ಅಕಸ್ಮಾತ್ ರೋಗಾಣುಗಳ ಹಾವಳಿ ಬಹಳ ಆತಂದ್ರೆ ಸಸಿ ಸತ್ತು ಹೋಗತಿ. ಅಕಸ್ಮಾತ್ ಅದು ಪರೋಪಕಾರಿ ಜೀವಿಗಳು ಸಂಖ್ಯೆ ಜಾಸ್ತಿ ಇದ್ದಂದ್ರೆ ಸಸಿ ಆರಾಮ ಇರ್ತದೆ ನೋಡ್ರಿ. ಆ ಯುದ್ಧ ಇದ್ದೇ ಇರ್ತ, ಅದು ಯಾವಾಗ್ಲೂ ಇದ್ದೇ ಇರ್ತಾರೆ, ಯಾವಾಗ್ಲೂ ಸರ್ವೈವಲ್ ಅಂತ ಇರ್ತದ್ರೆ. ಅದು ತಮ್ಮ ಆಹಾರ ಮತ್ತು ನೀರಿಗಾಗಿ ಏನಪ್ಪಾ ಅಂದ್ರೆ ಪ್ರತಿಯೊಂದು ಕಾಂಪಿಟೇಷನ್ ಮಾಡ್ತಾ ಇರ್ತಾರೆ, ಸ್ಪರ್ಧೆ ಮಾಡ್ತಿರ್ತಾರೆ ಅಲ್ವಾ? ಹ್ಞೂ ರೀ. ಈಗ ಬೀಜದಿಂದ ಬರುತ್ತೆ ಅಂತ ಹೇಳ್ತಾರೆ. ಹೌದು ಹೌದ್ರಿ. ಹೇಗೆ ಅದು ಏನನ್ನ? ಈಗ ಬೀಜದಿಂದ ಬರ್ತಕ್ಕಂಥ ರೋಗಗಳನ್ನು ಬದಾವ್, ಮಣ್ಣಿನಿಂದ ಬರ್ತಕ್ಕಂಥ ರೋಗಗಳು ಅದಾವ್ರಿ. ಈಗ ಸಾಮಾನ್ಯವಾಗಿ ಈಗ ಫಾರ್ ಎಕ್ಸಾಂಪಲ್ ಡೌನಿ ಮಿಡ್ಡಿ ಅಂತ ಹೇಳ್ತೀವಿ ಅಂದ್ರೆ ಬೂಜು ರೋಗ ಅಂತ ಹೇಳ್ತೀವಿ. ಈಗ ನೋಡ್ರಿ ನಿಮ್ದು ಉದಾಹರಣೆ ಅಂದ್ರೆ ಜ್ವಾಳಕ್ಕೆ ಬರ್ತೈತಿ, ಈಗ ಸಜ್ಜಿಗೆ ಬರ್ತೈತಿ, ಗೊಂಜಾಲಕ್ಕೆ ಬರ್ತೈತಿ ಡೌನಿ ಮಿಡ್ಡಿ. ಈಗ ಸಜ್ಜಿ ಒಳಗೆ ಕಾಳುಗಳಾಗೋ ಬದಲಿ ಸಣ್ಣ ಸಣ್ಣ ಸಣ್ಣ ಸಣ್ಣ ಎಲೆಗಳು ಹಾಕೋ, ಅದು ಡೌನಿ ಮಿಡ್ಡಿ ಅಂತ ಹೇಳ್ತೀವಿ. ನಾವು ಕನ್ನಡದಲ್ಲಿ ಬೂಜು ರೋಗ ಅಂತ ಹೇಳ್ತೀವಿ, ಬಟ್ ಸಾಮಾನ್ಯವಾಗಿ ರೈತರು ಡೌನಿ ಅಂತಾರೆ. ಮಹಾರಾಷ್ಟ್ರ ಕಡೆ ಹೋದ್ರೆ ಡೌನಿ ಅಂತ ಹೇಳ್ತಾರೆ, ನಮ್ಮ ದ್ರಾಕ್ಷಿಗೆ ಡೌನಿಯ ರೋಗ ಬಂದೈತಿ ಅಂತ ಹೇಳ್ತಾರೆ. ಹಂಗ ಡೌನಿ ಮಿಡ್ಡಿ ಇದು ಬೀಜದಿಂದ ಬರ್ತಕ್ಕಂಥ ರೋಗ ರೀ. ಮತ್ತೊಂದು ಏನಪ್ಪ ಅಂದ್ರೆ ಚಿಪ್ಪು ರೋಗ ಅಂತ ಹೇಳ್ತೀವಿ, ಅಂತ್ರಾಕ್ನೋಸ್ ಅಂತ ಹೇಳ್ತೀವಿ. ಅಂದ್ರೆ ಈಗ ಮೆಣಸಿನಕಾಯಿ ಒಳಗೆ ನೋಡ್ರಿ, ಹೋದ ವರ್ಷ ಹಚ್ಚ ಕಡೆ ವರ್ಷ ಬಹಳಷ್ಟು ಅಂತ್ರಾಕ್ನೋಸ್ ಬಂತ್ರಿ. ಅಂತ್ರಾಕ್ನೋಸ್ ಚಿಪ್ಪು ರೋಗ ಅಂದ್ರೆ ಕಾಯಿಗಳ ಮೇಲೆ ಒಂಥರ ಬಿಳಿ ಚುಕ್ಕಿ ಚುಕ್ಕಿ ಹಾಕಿಸಿದ ಮೇಲಿಂದ ಟೊಂಗಿಗಳು ಎಲ್ಲ ಒಣಕೋತ ಏನಪ್ಪ ಅಂದ್ರೆ ಬರ್ತಾವ ನೋಡ್ರಿ. ಅದು ಏನಪ್ಪ ಅಂದ್ರೆ ಅದು ಚಿಪ್ಪು ರೋಗ, ಅದು ಬೀಜದಿಂದ ಬರ್ತಾವ ರೀ. ಕೆಲವೊಂದು ಮೊಜಾಯಿಕ್ ರೋಗಗಳು ಬರ್ತಾವ. ಈಗ ನಮ್ಮ ಹೆಸರು ಮತ್ತು ಅಲಸಂದಿ ಉದ್ದಿನಲ್ಲೇ ಕೆಲವೊಂದು ಬೀನ್ಸ್ದಲ್ಲಿ ಸ್ಪಾಟ್ ಬರ್ತಾವ ಎಲೆ ಮಾಡೋದು, ಅದಕ್ಕೆ ಬೀನ್ ಕಾಮನ್ ಮೊಜಾಯಿಕ್ ಅಂತ ಹೇಳ್ತೀವಿ. ಅದು ಏನಪ್ಪ ಬೀಜದಿಂದ ಬರ್ತಕ್ಕಂಥ ರೋಗ. ಮತ್ತು ಸರ್ವಸಾಮಾನ್ಯವಾಗಿ ನೆಟೆ ರೋಗ ಬರ್ತಾವ ರೀ, ತೊಗರಿ ಒಳಗೆ ಕಡ್ಲಿ ಒಳಗೆ, ಅವು ಎಲ್ಲ ಬೀಜದಿಂದ ಬರ್ತಾವ, ಮಣ್ಣಿನಿಂದ ಪ್ರಸಾರ ಆಗ್ತಾರೆ. ಬೀಜ ಮತ್ತು ಮಣ್ಣಿನಿಂದ ಇವೆಲ್ಲ ಪ್ರಸಾರ ಆಗ್ತಾರೆ. ಮಣ್ಣಲ್ಲಿ ಮುಂಚೆನೆ ಇರ್ತಾವ, ಮಣ್ಣಲ್ಲಿ ಮುಂಚೆನೆ ಇರ್ತಾವ್ರಿ. ಅವ ಮತ್ತೇನಪ್ಪ ಬೀಜದಿಂದ ಉತ್ಪತ್ತಿಯಾಗಿ ಬೀಜದಿಂದ ಹಾಕತ್ರಿ. ಆಮೇಲೆ ಕೆಲವೊಂದಿಷ್ಟು ಕಾಡಿಗೆ ರೋಗ ಬರ್ತಾವ್ರಿ. ಈಗ ನೋಡಿ ಜ್ವಾಳಕ್ಕೆ ಕಾಡಿಗೆ ರೋಗ ಬರ್ತೈತಿ, ಅದಕ್ಕೆ ಬೀಜದಿಂದ ಬರ್ತಾವ. ಅದಕ್ಕೆ ನಾವು ಹೇಳ್ತೀವಿ ಎಲ್ಲೆಲ್ಲಿ ಕಾಡಿಗೆ ರೋಗ ಇರ್ತದಲ್ಲ ಅಲ್ಲೆಲ್ಲಿ ನೀವು ಬೀಜ ತಗೊಳಕ್ ಹೋಗ್ಬೇಡ್ರಿ. ಅಕಸ್ಮಾತ್ ನಿಮ್ಗೆ ಡೌಟ್ ಇತ್ತಂದ್ರೆ ಗಂಧಕೈಯಿಂದ ಬೀಜೋಪಚಾರ ಮಾಡ್ರಿ, ಅಂದ್ರೆ ಅದ್ ಮ್ಯಾಲಿಂದ ರೋಗಾಣುಗಳು ಏನಪ್ಪ ಅಂದ್ರೆ ಸತ್ತು ಹೋಗ್ತದ್ರಿ. ಅದೇ ರೀತಿ ಮಣ್ಣಿನಿಂದ ಮತ್ತು ಬೀಜದಿಂದ ಸಸಿಗಳ ಕೊಳೆ ರೋಗ ಬರ್ತೈತಿ. ಮತ್ತು ಸಾಕಷ್ಟು ರೈಸೋಕ್ಟೋನಿಯಾ ಅಂದ್ರೆ ಡ್ರೈ ರೂಟ್ ರಾಟ್ ಅಂತ ಹೇಳ್ತೀವಿ, ಅಂದ್ರೆ ಒಣ ಬೇರು ಕೊಳೆ ರೋಗ ಅಂತ ಹೇಳ್ತೀವಿ. ಇವೆಲ್ಲ ಏನಪ್ಪ ಅಂದ್ರೆ ಬೀಜದಿಂದ ಮತ್ತು ಮಣ್ಣಿನಿಂದ ಏನಪ್ಪ ಅಂದ್ರೆ ಬರ್ತಕ್ಕಂತ ರೋಗಗಳ್ರಿ. ಮತ್ತು ಜಂತು ರೋಗಗಳು ಅಂತ ಹೇಳ್ತೀವಲ್ಲ, ನೆಮಟೋಡ್ಸ್ ಅಂತ ಹೇಳ್ತೀವಲ್ಲ, ಇವೆಲ್ಲ ಏನಪ್ಪ ಅಂದ್ರೆ ಮಣ್ಣಿನಿಂದ ಉತ್ಪತ್ತಿ ಆಗತಕ್ಕಂತ ರೋಗಗಳು. ಮತ್ತು ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾ ಉಳಿದವ್ರಿ, ಅವು ಏನಪ್ಪ ಅಂದ್ರೆ ಮಣ್ಣಿನಿಂದನೂ ಇದಾಗ್ಬಿಡ್ತಾರೆ. ಮಣ್ಣು ಮತ್ತು ಬೀಜ ಎರಡೂ ಜಂಟಿಯಾಗಿ ಏನಪ್ಪ ಅಂದ್ರೆ ರೋಗದ ತೀವ್ರತೆ ಏನಪ್ಪ ಅಂದ್ರೆ ಜಾಸ್ತಿ ಆಗತ್ತೆ ನೋಡ್ರಿ. ಇನ್ನೊಂದೇನಪ್ಪ ಅಂದ್ರೆ ಬೀಜದಿಂದ ಬರ್ತಕ್ಕಂಥ ರೋಗಗಳನ್ನ ನಾವು ಅಗದಿ ಆರಾಮ ಸರಿ ಹತೋಟಿ ಮಾಡ್ಬೋದು. ಯಾಕಂದ್ರೆ ಬೀಜಕ್ಕೆ ಸೂಕ್ತವಾದ ಒಂದು ಶಿಲೀಂಧ್ರನಾಶಕ ಅಥವಾ ಯಾವ್ದಾದ್ರು ಒಂದು ಔಷಧ ಹಚ್ಚಿ ಬೀಜೋಪಚಾರ ಮಾಡಿದ್ರೆ ಕಂಟ್ರೋಲ್ ಆಗತ್ತೆ. ಆದ್ರೆ ಮಣ್ಣಿನಿಂದ ಬರ್ತಾವಲ್ಲ ರೋಗಾಣುಗಳು, ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ. ಯಾಕಂದ್ರೆ ಮಣ್ಣಿಗೆ ಎಷ್ಟಂತ ಔಷಧಿ ಏನಪ್ಪ ಹಾಕಿದ್ರು ಬಹಳಷ್ಟು ಕಾಸ್ಟ್ಲಿ ಆಗತಿ, ಅದು ಬಹಳಷ್ಟು ಎಕನಾಮಿಕ್ ಅಲ್ರಿ, ಅಂದ್ರೆ ಆರ್ಥಿಕ ಒಂದು ದೃಷ್ಟಿಯಿಂದ ಅದು ಸರಿಯಾಗಂಗಿಲ್ಲ. ಅದರಿಂದ ಮಣ್ಣಿಂದ ನಾವು ಬರ್ತಕ್ಕಂಥ ರೋಗಗಳನ್ನು ಹತೋಟಿ ಮಾಡ್ಬೇಕಾದ್ರೆ ನಾವು ಮಣ್ಣಿನಲ್ಲಿ ಜೀವಾಣುಗಳು, ಈಗ ಟ್ರೈಕೋಡರ್ಮ್ ಆಗಲಿ ಸ್ಯೂಡೋಮೋನಸ್ ಇಂಥವೆಲ್ಲ ಜೀವಾಣುಗಳ ಸಂಖ್ಯೆ ಹೆಚ್ಚಿಗೆ ಮಾಡಿದರೆ ಮಣ್ಣಿಂದ ಬರ್ತಕ್ಕಂಥ ರೋಗಗಳನ್ನು ನಾವು ಹತೋಟಿಯನ್ನು ಸರಿಯಾಗಿ ಏನಪ್ಪ ಮಾಡ್ಬೋದು ನೋಡ್ರಿ. ಈಗ ಹತೋಟಿ ಕ್ರಮಗಳ ಬಗ್ಗೆನೇ ಬಂದರೆ ಬೇಸಾಯ ಕ್ರಮದಲ್ಲಿ ಏನೇನು ಮಾಡ್ಬೋದು? ಈಗ ನೋಡ್ರಿ, ಸ್ವಲ್ಪ ನಾವು ಸ್ಯಾನಿತಾಣದಿಂದ ಬೇಸಾಯ ಕ್ರಮಗಳನ್ನ ಮಾಡಿಫಿಕೇಶನ್ ಮಾಡಿದ್ವಿ ಅಂದ್ರೆ ಖಂಡಿತ ನಾವು ರೋಗಗಳನ್ನ ಏನಪ್ಪ ಹತೋಟಿ ಮಾಡಲು ಸಾಧ್ಯ ಅದ ರೀ. ಮೊದಲನೇದಾಗಿ ಏನಪ್ಪ ಅಂದ್ರೆ ಬೆಳೆಗಳ ಪರಿವರ್ತನೆ, ಇದು ಬಹಳಷ್ಟು ಮುಖ್ಯ ರೀ. ಈಗ ಏನಾಗಿತ್ತು ಅಂದ್ರೆ ಕಡ್ಲಿ ಬೆಳೀತಕ್ಕಂಥ ಜಾಗದಲ್ಲಿ ಬರೀ ಕಡ್ಲಿ ಕಡ್ಲಿ ಬೆಳೆದು ವರ್ಷ ವರ್ಷ ಕಡ್ಲಿ ಬೆಳೆದ್ರೆ ಅಲ್ಲಿ ಒಂದು ವರ್ಷ ಒಂದು 100-5% ಅದು ನೆಟ್ಟ ರೋಗ ಬಂದಿದ್ರೆ ಮುಂದಿನ ವರ್ಷ 15% ಆಗತ್ರಿ. ಮತ್ತು ಅಲ್ಲಿ ಕಡ್ಲಿ ಅಕಸ್ಮಾತ್ ಬೆಳೆದ್ರೆ ಮತ್ತೆ ಅದು 15-20-25% ಹಿಂಗೆ ವರ್ಷ ವರ್ಷ ಜಾಸ್ತಿ ಹಾಕೋತ ಹೋಗುತ್ತೆ. ಆದ್ರಿಂದ ಈ ಬೆಳೆಗಳ ಪರಿವರ್ತನೆ ಮಾಡೋದು ಬಹಳಷ್ಟು ಮುಖ್ಯ ರೀ. ಈಗ ಕಡ್ಲಿ ಹಾಕಿದ ಜಾಗದಲ್ಲಿ ಜ್ವಾಳ ಹಾಕಬೇಕು, ಹಿಂಗೆ ಬೇರೆ ಬೇರೆ ಪರಿವರ್ತನೆ ಮಾಡೋದ್ರಿಂದ ರೋಗಗಳನ್ನು ಹತೋಟಿ ಮಾಡಬಹುದು. ಹೌದ್ರಿ. ಆಮೇಲೆ ಎರಡನೇದಂದ್ರೆ ಈಗ ತೋಟಗಾರಿಕೆ ಬೆಳೆಗಳ ಒಳಗೆ ರೋಗಗಳು ಹತೋಟಿ ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ ರೀ. ಅದಕ್ಕೆ ತೋಟಗಳಲ್ಲಿ ಸ್ವಚ್ಛತೆಯನ್ನ ಕಾಪಾಡೋದು. ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ಮಾವಿನ ಬೆಳೆಗೆ ಇದು ಬರ್ತದ್ರಿ, ಒಂದು ಯಾವ್ದು ಚಿಪ್ ರೋಗ ಬರ್ತದ್ರಿ. ಆ ಚಿಪ್ ರೋಗ ಎಲ್ಲಿ ಏನಪ್ಪ ಅಂದ್ರೆ ಅದು ಜೀವಂತ ಇರ್ತೈತೆ ಅಂದ್ರೆ ಬಿದ್ದಂತ ಎಲೆಗಳ ಮೇಲೆ, ಅದ್ರ ಮೇಲೆ ಏನಪ್ಪ ರೋಗನೂ ಜೀವಂತ ಇರ್ತಾವ. ಅದ್ರ ಸಂಬಂಧ ಅಲ್ಲೆಲ್ಲ ತೋಟವನ್ನು ಸ್ವಚ್ಛತೆ ಮಾಡಿ ರೋಗಿದ್ದ ಕಾಂಡಗಳನ್ನ ರೋಗಿದ್ದ ಎಲೆಗಳನ್ನ ಎಲ್ಲ ಕಲೆಕ್ಟ್ ಮಾಡಿ ಸುಟ್ಟು ಹಾಕಿ ಸ್ವಚ್ಛತೆಯನ್ನು ಇಟ್ಕೊಂಡಿದ್ರೆ 50% ರೋಗವನ್ನ ನಾವು ಹತೋಟಿ ಏನಪ್ಪ ಮಾಡ್ಬೋದ್ರಿ. ಸುಡುದ ಮುಖ್ಯ, ಮುಚ್ಚುದ ಬೇಡ. ಸುಡಾಕ್ ಬರಂಗಿಲ್ರಿ, ಯಾಕಂದ್ರೆ ಮಳಿ ಇರ್ತದ್ರಿ, ಕೆಲವೊಂದು ಹಸಿವು ಇರಂಗಿಲ್ಲ. ಅದ್ರ ಸಂಬಂಧ ಅದನ್ನ ಸುಟ್ಟ್ರ ಒಳ್ಳೇದು. ಸುಡಾಕ್ ಆಗ್ಲಿಕ್ಕಂದ್ರೆ ಭೂಮಿಯಲ್ಲಿ ಮುಚ್ಚಿ ಅದನ್ನ ಮ್ಯಾಲೆ ಮಣ್ಣು ಮುಚ್ಚಿ ಗೊಬ್ಬರನೂ ಸದ ಏನಪ್ಪ ಮಾಡ್ಬೋದ್ರಿ. ಮುಂದೆ ಅದು ರೋಗನು ಏನಪ್ಪ ತನ್ನಿಂದ ತಾನು ಆಕ್ಸಿಜನ್ ಸಿಗಲಾರ್ದ ಸತ್ತೋಗ್ಬಿಡ್ತಾರೆ. ಆಮೇಲೆ ಇನ್ನೊಂದೇನಪ್ಪ ಉಳುಮೆಯನ್ನು ಮಾಡೋದು. ಈಗ ನಾವು ಸರ್ವಸಾಮಾನ್ಯವಾಗಿ ನಮ್ಮ ಬೇಸಾಯ ಪದ್ಧತಿಗಳಿಗೆ ಮಾಗಿ ಉಳುಮೆ ಅಂತ ಸಾಕಷ್ಟು ನಾವು ಹೇಳ್ತೀವಿ. ಅಂದ್ರೆ ಹಿಂಗಾರಿ ಹಂಗಾಮಿನಲ್ಲಿ ಬೆಳೆಗಳು ಕಟಾವಾದ ನಂತರ ನಾವೇನು ಭೂಮಿ ಒಳಗೆ ಉಳುಮೆ ಮಾಡ್ತೀವಲ್ಲ ಅದಕ್ಕೆ ನಾವು ಮಾಗಿ ಏನಪ್ಪ ಅಂದ್ರೆ ಉಳುಮೆ ಅಂತಿದ್ವಿ. ಈ ಮಾಗಿ ಉಳುಮೆ ಮಾಡೋದ್ರಿಂದ ಅವಾಗ ನಮ್ಮದು ಜನವರಿ ಫೆಬ್ರವರಿ ಮಾರ್ಚ್ ಮಾರ್ಚ್ ಮಂತ್ ಇರ್ತದೆ. ಅವಾಗ ಫೆಬ್ರವರಿ ಮಾರ್ಚ್ ಮಂತ್ದಲ್ಲಿ ಟೆಂಪರೇಚರ್ 36-40 ಮಟ್ಟ ಅತಿ ಹೆಚ್ಚಾಗಿರುತ್ತೆ. ಜಾಸ್ತಿ ಹೋಗುತ್ತೆ. ಈ ಜಾಸ್ತಿ ಟೆಂಪರೇಚರ್ಗೆ ಏನಾಗುತ್ತೆ ಅಂದ್ರೆ ಭೂಮಿಯಲ್ಲಿ ಇದ್ದಂಥ ರೋಗಾಣುಗಳು ಸೂರ್ಯನ ಕಿರಣಕ್ಕೆ ಇದಾಕ್ಸಿಂದ ಒಗ್ಗಿಕ್ಸಿಂದ ರೋಗಾಣುಗಳು ಸಾಯತಕ್ಕಂಥ ಪರಿಸ್ಥಿತಿ ಬರ್ತದೆ. ಆಮೇಲೆ ಕೀಟಗಳು ಏನಪ್ಪ ಅಂದ್ರೆ ಹತೋಟಿಗೂ ಆಗತ್ತೆ ರೀ. ಮತ್ತು ಕೆಲವೊಂದು ಬಿದ್ದಂಥ ಮಳೆ ನೀರನ್ನು ಸಂಗ್ರಹಣೆ ಮಾಡೋಕ್ಕಿಂತ ನಮ್ಮ ಮಣ್ಣು ಬೇರೆದವ್ರ ಹೊಲಕ್ಕೆ ಹೋಗಬಾರ್ದಂತನೂ ಸಹಾಯ ಆಗತ್ತೆ ರೀ. ಇದು ಒಂದು ಮಾಗಿ ಉಳುಮೆ ರೀ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಕೆಲವೊಂದಿಷ್ಟು ರೈತರು ಮಡಿ ಮಾಡ್ತಾರ್ರಿ, ಏರು ಮಡಿ ಮಾಡ್ತಾರ. ಏರು ಮಡಿ ಯಾಕೆ ಮಾಡ್ತಾರ ಅಂದ್ರೆ ಅದು ನೀರು ಜಾಸ್ತಿ ಆಗಬಾರ್ದು ಸಸಿಗೆ. ಅಂತ ಒಂದು ಕೆಲವೊಂದು ಸಸಿಗಳಲ್ಲಿ ಇಂಥ ಒಂದು ಏರು ಮಡಿ ಮಾಡೋಕ್ಕಿಂತ ಬಿತ್ತನೆ ಅಥವಾ ನಾಟಿ ಮಾಡೋದ್ರಿಂದ ರೋಗನ ಹತೋಟಿ ಮಾಡ್ಬೋದು. ಆಮೇಲೆ ಮಲ್ಚಿಂಗ್ ಅಂತ ಹೇಳ್ತೀವಿ, ಈಗ ಬಯೋಲಾಜಿಕಲ್ ಮಲ್ಚಿಂಗ್ ಅಂತ ಹೇಳ್ತೀವಿ ಅಥವಾ ಕೆಲವೊಂದು ಸ್ಟ್ರೈ ಮಲ್ಚಿಂಗ್ ಅಂತ ಹೇಳ್ತೀವಿ. ಬದುಕಿಯನ್ನು ಮಾಡೋದ್ರಿಂದ ಸದಾ ರೋಗಗಳನ್ನ ತೋಟಿಯಾಗಿ ಏನಪ್ಪ ಮಾಡಬಹುದ್ರಿ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಸಾಯಿಲ್ ಸೋಲರೈಸೇಷನ್ ಅಂದ್ರೆ ಸೂರ್ಯನ ಶಾಖವನ್ನು ನಮ್ಮ ಒಂದು ಒಕ್ಕಲತನದಲ್ಲಿ ಬಳಸಿಕೊಳ್ಳೋದು. ಈಗ ಭೂಮಿಯಿಂದ ಇರತಕ್ಕಂಥ ರೋಗಾಣುಗಳು ಭೂಮಿಯಾಗಿರ್ತಾವ್ರಿ. ಅವು ಭೂಮಿಯಾಗಿದ್ದಂಥ ರೋಗಾಣುಗಳು ಪೂರ್ತಿ ಸಾಯಿಸಾಕಂತೂ ಆಗಂಗಿಲ್ಲ. ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಬ್ಯಾಸಿಗೆ ಒಳಗೆ ಆ ಒಂದು ಮಣ್ಣಿನ ಮೇಲೆ ಒಂದು ಪಾಲಿಥಿನ್ ಬ್ಯಾಗ್ ಹಾಕಿಸಿಂದ ಒಂದು ತಿಂಗಳ ಮಟ್ಟ ಮುಚ್ಚಿ ಹಾಕಿದ್ರಿಂದ ಟೆಂಪರೇಚರ್ ಜಾಸ್ತಿ ಆಗಿ ಅವೆಲ್ಲ 40-50 ಡಿಗ್ರಿ ಸೆಂಟಿಗ್ರೇಡ್ ಇರ್ತದೆ ಅದರಲ್ಲಿ. ಹಿಂಗಾಗಿ ಭೂಮಿಯಲ್ಲಿ ಇದ್ದಂಥ ಪೂರ್ತಿ ರೋಗಾಣುಗಳು ಜಂತುಗಳು ಪೂರ್ತಿ ಎಲ್ಲ ಹಾಳಾಕವ್ರಿ. ಇದು ಸಾಯಿಲ್ ಸೋಲರೈಸೇಷನ್. ಎಲ್ಲೆಲ್ಲಿ ಏನಪ್ಪ ಅಂದ್ರೆ ಭೂಮಿಯೊಳಗೆ ಬಹಳಷ್ಟು ರೋಗಗಳು ಇರ್ತದೆ, ಅದನ್ನು ಈಗ ತೋಟಗಾರಿಕೆ ಬೆಳೆಗಳಲ್ಲಿ ಏನು ಮಾಡ್ತಾರೆ, ಈಗ ಸಸಿ ಮಡಿಗಳು ಮಾಡುವಂಥ ಟೈಮ್ದಲ್ಲೂ ಮಾಡ್ತಾರೆ ಸಾಯಿಲ್ ಸೋಲರೈಸೇಷನ್ ಅಂತ. ಇಲ್ಲೇ ಒಂದು ತಜ್ಞರಿಗೆ ಒಂದು ಪ್ರಶ್ನೆ ಏನು ಅಂತೇಳಿದ್ರೆ, ಈ ಸೂಕ್ಷ್ಮಾಣು ಜೀವಿಗಳಲ್ಲಿ ಈಗಾಗಲೇ ಮಾತಾಡಿದ್ವಿ ನಾವು, 95% ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳು ಇರ್ತವು, 5% ಮಾತ್ರ ರೋಗಾಣುಗಳು. ಈ 5% ಸೂಕ್ಷ್ಮಾಣು ಜೀವಿಗಳನ್ನ ರೋಗಾಣುಗಳನ್ನ ಹತೋಟಿ ಮಾಡಲಿಕ್ಕೆ ನಾವು ಈ ರೀತಿ ಸೋಲರೈಸೇಷನ್ ಅಂತ ಹೇಳಿದ್ರಲ್ಲ, ಅದನ್ನ ಮಾಡಿದ್ರೆ ಉಪಯುಕ್ತ ಜೀವಾಣುಗಳು ಸತ್ತು ಹೋಗ್ತಾವ? ಇಲ್ಲ ಇಲ್ಲ, ಉಪಯುಕ್ತ ಜೀವಾಣುಗಳು ಏನಾಗಂಗಿಲ್ಲ. ಮಾರಕವಾಗತಕ್ಕಂತ ಕೆಲವೊಂದು ರೋಗಾಣುಗಳು ಪೇಡಿ ಏನಪ್ಪ, ಯಾಕಂದ್ರೆ ಅವು ಕೆಲವೊಂದು ರೋಗಾಣುಗಳು ಏನಿರ್ತಾವ ಅಂದ್ರೆ ಅವು ರೆಸ್ಟಿಂಗ್ ಸ್ಪೋರ್ಸ್ ಅಂದ್ರೆ ಏನಂತಲ್ಲ, ಸುಪ್ತಾವಸ್ಥೆಯಲ್ಲಿ ಇರ್ತಕ್ಕಂಥ ಕೆಲವೊಂದು ರೋಗಾಣುಗಳ ಒಂದು ಬಾಡಿಗಳು ಇರ್ತಾವ್ರಿ ಭೂಮಿಯಲ್ಲಿ, ಅವು ಏನಪ್ಪ ಅಂದ್ರೆ ನಶಿಸಿ ಹೋಗ್ತಾವ್ರಿ. ಇದಕ್ಕೆ ಸಾಯಿಲ್ ಸೋಲರೈಸೇಷನ್ ಸ್ಪೆಷಲಿ ನರ್ಸರಿ ಮಾಡುವಂತಕ್ಕಂಥ ಜಾಗದಲ್ಲಿ ಇದು ಸಾಯಿಲ್ ಸೋಲರೈಸೇಷನ್ ಬಹಳಷ್ಟು ಏನಪ್ಪ ಉಪಯೋಗ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಮುಂದುವರಿದು ಈಗ ಕೆಲವೊಂದಿಷ್ಟು ಶೇಂಗಾ ಬೆಳೀತಕ್ಕಂಥ ಜಾಗದಲ್ಲಿ ಅಥವಾ ಪಪ್ಪಾಯ ಬೆಳೀತಕ್ಕಂಥ ಜಾಗದಲ್ಲಿ ಹೊಲ ಸುತ್ತಮುತ್ತ 2 ಸಾಲ ಅಥವಾ 3 ಸಾಲ ಜ್ವಾಳ ಹಾಕ್ತಾರೋ, ಎಲ್ಲಿಕ್ಕಂದ್ರೆ ಗೊಂಜಾಳ ಹಾಕ್ತಾರೋ, ಎಲ್ಲಿಕ್ಕಂದ್ರೆ ಸಜ್ಜಿ ಹಾಕ್ತಾರ್ರಿ. ಇದು ಯಾಕೆ ಹಾಕ್ತಾರಂದ್ರೆ ಆ ಒಂದು ವೈರಸ್ ತಗೊಂತಕ್ಕಂಥ ಒಂದು ಕೀಟ ಹೊಲಕ್ಕೆ ಬರಬಾರ್ದಂತ ಗಾಳಿಯಲ್ಲಿ ಹರಡುವಂತ ಅದು ತಡೆಗಟ್ಟುತ್ತೆ ತಡೆಗಟ್ಟತಿ. ಒಂದೇದು ಎರಡನೇದು ಇವು ಜ್ವಾಳ ಗೊಂಜಾಳ ಸಜ್ಜಿ ಒಳಗೆ ನಾವು ಎಂಟಿ ವೈರಸ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ ಅಂದ್ರೆ ನಂಜಾನು ನಿರೋಧಕ ಮಾಡ್ತಕ್ಕಂಥ ಶಕ್ತಿ ಈ ಒಂದು ಬೆಳೆಗಳ ಮೇಲೆ. ಹೌದಾ? ಅಲ್ಲಿ ಏನಾಗುತ್ತೆ ಅಂದ್ರೆ ಕೀಟ ತನ್ನ ಬಯಾಗ ನಂಜಾನು ತಗೊಂಡಕ್ಕಿಂತ ಬಂದ ಈ ಒಂದು ಎಲೆಗಳ ಮೇಲೆ ಕೂತಂದ್ರೆ ಆ ವೈರಸ್ ಡಿಆಕ್ಟಿವೇಟ್ ಆಗಿಬಿಡ್ತಾರೆ. ಅಂದ್ರೆ ಅದ್ರ ನಂಜಾನು ತನ್ನ ಶಕ್ತಿ ಕಳ್ಕೋತ. ಅದ್ರ ಸಂಬಂಧ ನಾವು ಇದಕ್ಕೆ ಆಂಟಿ ವೈರಸ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಅಂದ್ರೆ ನಂಜಾನು ನಿರೋಧಕ ಇರ್ತಕ್ಕಂಥ ಬೆಳೆಗಳನ್ನ ತೆಗ್ದೇವು, ಅದನ್ನ ನಾವು ಸುತ್ತಮುತ್ತ ಹಾಕಿರಂದ್ರೆ ನಮ್ಗೆ ರೋಗದ ಏನಪ್ಪ ಪ್ರಮಾಣ ಬಹಳಷ್ಟು ಕಡಿಮೆ ಆಗತ್ತರಿ. ಇನ್ನು ಸಾಕಷ್ಟು ಬೇಸಾಯ ಕ್ರಮಗಳನ್ನ ನಾವು ಸ್ವಲ್ಪ ಮಾಡಿಫಿಕೇಶನ್ ಮಾಡಿಸಿಂದ ರೋಗಾಣುಗಳ ಅಭಿವೃದ್ಧಿಗೆ ಸ್ವಲ್ಪ ನಾವು ತಡೆ ಮಾಡತಕ್ಕಂಥ ಬೇಸಾಯ ಕ್ರಮ ಮಾಡಿದ್ರಂದ್ರೆ ನಾವು ರೋಗವನ್ನು ಯಶಸ್ವಿಯಾಗಿ ಹತೋಟಿಯನ್ನು ಮಾಡಬಹುದು. ನೋಡಿ, ರೈತರು ಏನು ಆಲೋಚನೆ ಮಾಡ್ತಾರೆ, ರೋಗ ಬಂದ ತಕ್ಷಣ ರಾಸಾಯನಿಕಕ್ಕೆ ಹೋಗ್ತಾರೆ. ಹೌದ್ರಿ, ರಾಸಾಯನಿಕ ಇಲ್ಲದೇನೆ ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆಯಾ? ಸಾಧ್ಯತೆ ರಾಸಾಯನಿಕ ರಹಿತವಾಗಿ ರೋಗಗಳನ್ನು ಹತೋಟಿ ಮಾಡಲು ಖಂಡಿತ ಸಾಧ್ಯ ಐತೆ ರೀ. ಆದ್ರೆ ಇವಕ್ಕೆ ಏನ್ ಮಾಡ್ಬೇಕು, ಯಾವ್ಯಾವ ಬೆಳೆಗಳಲ್ಲಿ ಯಾವ್ಯಾವ ಜೈವಿಕ ಏನಪ್ಪ ಅಂದ್ರೆ ರೋಗನಾಶಕಗಳು, ಕೆಲವೊಂದು ಸಸ್ಯಜನ್ಯ ಏನಪ್ಪ ಅಂದ್ರೆ ರೋಗನಾಶಕಗಳು ಅದು ಅಂತವೆಲ್ಲ ನಾವು ತಿಳ್ಕೊಬೇಕು. ಮತ್ತೆ ಇದಕ್ಕಿಂತ ಮೊದಲ ಕೆಲವೊಂದಿಷ್ಟು ರೋಗ ನಿರೋಧಕ ತಳಿಗಳಂತ ಅದ್ರ ಬಗ್ಗೆ ನಂತರ ಹೇಳುವಂತ ಇವನ್ನೆಲ್ಲ ಸ್ವಚ್ಛ ಬಳಸಿ ಕೆಲವೊಂದು ಏನಪ್ಪ ಔಷಧಗಳು ಅದಾವ್ರಿ, ಫಾರ್ ಎಕ್ಸಾಂಪಲ್ ಅವಕ್ಕೆ ಏನಪ್ಪ ಔಷಧಗಳು ಅಂತಾರೆ, ಬಟ್ ದೇರ್ ಆಲ್ ಅಪ್ರೂವ್ಡ್ ಅಂಡರ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರೆ ನಮ್ದು ಸಾವಯವ ಪದ್ಧತಿಯಲ್ಲಿ ಅವು ಏನಪ್ಪ ಅಂದ್ರೆ ಶಿಫಾರಸ್ ಆಗ್ಯಾವ. ಫಾರ್ ಎಕ್ಸಾಂಪಲ್ ಗಂಧಕ, ಆಮೇಲೆ ಕಾಪರ್ ಅಂತ ಬರ್ತಲ್ಲ, ಕಾಪರ್ ಅಂದ್ರೆ ತಾಮ್ರ ಅಂತ ಹೇಳ್ತೀವಿ, ಕಾಪರ್ ಆಕ್ಸೈಡ್ ಕ್ಲೋರೈಡ್, ಇವೆಲ್ಲ ಕಾಪರ್ ಕಾಂಪೌಂಡ್ಸ್, ಗಂಧಕ ಮತ್ತು ಸಲ್ಫರು. ಆಮೇಲೆ ಸರ್ವಸಾಮಾನ್ಯವಾಗಿ ತೋಟಗಾರಿಕೆ ಬೆಳೆಯಲ್ಲಿ ಬೋಡೋ ಮಿಕ್ಸರ್ ಮಾಡ್ತಾರೆ, ಬೋಡೋ ಮಿಕ್ಸರ್, ಬರಗುಂಡಿ ಮಿಕ್ಸರ್, ದೇ ಆರ್ ಆಲ್ ಕಮ್ಸ್ ಅಂಡರ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ರಾಸಾಯನಿಕ ಅಲ್ಲ, ರಾಸಾಯನಿಕ ಆದ್ರೂ ಸದ ಅವು ನಮ್ಮ ಸಾವಯವ ಕೃಷಿಯಲ್ಲಿ ಶಿಫಾರಸಾಗತಕ್ಕಂಥ 1 ಅಥವಾ 2 ಸರ್ತಿ ಬಳಕೆಯನ್ನು ಏನಪ್ಪ ಅಂದ್ರೆ ನಾವು ಮಾಡಬಹುದು. ಆಮೇಲೆ ಕೆಲವೊಂದಿಷ್ಟು ಬೂದಿ ರೋಗಗಳನ್ನ ನೋಡ್ರಿ, ಕೆಲವೊಂದು ನಮ್ಮ ರೈತರ ಒಂದು ಸಂಶೋಧನೆ ಮಾಡಿದ ಪ್ರಕಾರ, ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ಮಾಡಿದ ಪ್ರಕಾರ, ಈಗ ಪಂಚಗವ್ಯ ಅಂತ ಆಕಳಿಂದ ಮಾಡ್ತಲ್ಲ, ಆಕಳ ಸಗಣಿ, ಆಕಳ ಉಚ್ಚಿ, ಇದರಿಂದ ಮಾಡತಕ್ಕಂಥ ಪಂಚಗವ್ಯ, ಪಂಚಗವ್ಯ ಪದೇ ಪದೇ ಸಿಂಪರಣೆ ಮಾಡೋದ್ರಿಂದ ಸದ ಬೆಳೆಗಳಲ್ಲಿ ಬರ್ತಕ್ಕಂಥ ಬೂದಿ ರೋಗವನ್ನು ಸದ ಯಶಸ್ವಿಯಾಗಿ ಹತೋಟಿ ಏನಪ್ಪ ಮಾಡಬಹುದು. ಆದ್ರೆ ಇಲ್ಲಿ ಏನಾಗತ್ತೆ ಅಂದ್ರೆ ರೈತರು ಯಾವಾಗಲೂ ಹೊಲದಾಗಿರ್ಬೇಕು, ಭಾಳಷ್ಟು ರೋಗ ಆಗೋ ಮಟ್ಟ ಕಾಯಕ್ ಹೋಗಬಾರ್ದು. ಇನಿಷಿಯಲ್ ಸ್ಟೇಜ್ದಲ್ಲಿ ಇಂಥವೆಲ್ಲ ಮಾಡಿರಂದ್ರೆ ನಾವು ಯಾವುದೇ ರಸಾಯನ ಇಲ್ಲಾರ್ದು ಮಾಡ್ಬೋದು. ಎಷ್ಟೋ ಸರಿ ಮಜ್ಜಿಗೆಯನ್ನು ಹುಳಿ ಬರಿಸಿ ಅದನ್ನು ಹುಳಿ ಏನಪ್ಪ ಮಜ್ಜಿಗೆನೂ ಭಾಳಷ್ಟು ದಿವಸ ಮಟ್ಟ ಇಟ್ಟು ಹುಳಿ ಏನು ಮಜ್ಜಿಗೆನೂ ಸ್ಪ್ರೇ ಮಾಡೋದ್ರಿಂದ ಬೆಳೆಗಳಲ್ಲಿ ಬರ್ತಕ್ಕಂಥ ಬೂದಿ ರೋಗವನ್ನು ಹತೋಟಿ ಮಾಡ್ಬೋದು. ಆಮೇಲೆ ಇತ್ತಿತ್ತಲಾಗಿ ಕೆಲವೊಂದಿಷ್ಟು ಜೀವಾಣುಗಳು ಬಂದವ್ರಿ, ಯಾವ್ದು ಆಂಪೆಲೋಮೈಸಿಸ್ ಕುಸ್ಕ್ಯಾಲಿಸ್ ಅಂತ, ಅದು ಒಂದು ಏನಪ್ಪ ಅಂದ್ರೆ ಶಿಲೀಂಧ್ರ ಮಾರ್ಕೆಟ್ದಲ್ಲಿ ಸಿಗ್ತಾರೆ, ಅದು AQ10 ಅಂತ ಸಿಗ್ತದೆ ರೀ. ಅದನ್ನು ನಾವು ಬೆಳೆಗಳ ಮೇಲೆ ಸಿಂಪಲ್ ಮಾಡಿದರೆ ಬೂದಿ ರೋಗವನ್ನು ಹತೋಟಿ ಮಾಡ್ಬೋದು. ಅಂದ್ರೆ ಯಾವುದೇ ರಸಾಯನ ಇಲ್ಲಾರ್ದ ಸಾಧ್ಯತೆ ಐತಿ. ರೈತರಿಗೆ ಅದ್ರ ಬಗ್ಗೆ ಸರಿಯಾಗಿ ತಿಳುವಳಿಕೆ ಇಲ್ಲ, ಮತ್ತು ಯಾವಾಗ ಯಾವಾಗ ಏನೇನು ಮಾಡಬೇಕು ಅನ್ನೋದು ತಿಳ್ಕೊಂಡ್ರೆ ರಸಾಯನ ರಹಿತವಾಗಿ ನಾವು ಇವತ್ತು ನಾವು ರೋಗಗಳನ್ನ ಹತೋಟಿ ಮಾಡಬಹುದು. ಜೊತೆ ಜೊತೆಗೆ ಈಗೆಲ್ಲ ಟ್ರೈಕೋಡರ್ಮ ಬಂದವ್ರಿ, ಸ್ಯೂಡೋಮೋನಸ್ ಫ್ಲೋರೇಸೆನ್ಸ್ ಬಂದವ್ರಿ, ಇವನ್ನೆಲ್ಲ ಮಣ್ಣಿಗೆ ಹಾಕೋದು, ಕೆಲವೊಂದು ಅವನ್ನೆಲ್ಲ ಸ್ಪ್ರೇ ಮಾಡೋದ್ರಿಂದನೂ ಸದಾ ನಾವು ರಾಸಾಯನಿಕ ಮುಕ್ತವಾಗಿ ನಾವು ರೋಗಗಳನ್ನ ಹತೋಟಿ ಮಾಡಲು ಸಾಧ್ಯ ಐತೆ ನೋಡ್ರಿ. ಈಗ ಜೈವಿಕ ರೋಗ ಹತೋಟಿ ವಿಧಾನದ ಬಗ್ಗೆ ಹೇಳ್ತಾ ಇದ್ರಲ್ಲ, ಯಾವ ವಿಧಾನ ಇದೆ ಅಂತ? ಈಗ ಜೈವಿಕ ರೋಗಗಳಲ್ಲಿ ಬಹಳಷ್ಟು ಜೀವಾಣುಗಳು ಅದಾವ ರೀ. ಮೊದಲನೇದಾಗಿ ನಾವು ಹೇಳಬೇಕಂದ್ರೆ ಬೆಸಿಲಸ್ ಸೆಪ್ಟಿಲಸ್ ಅಂತ, ಇದು ಒಂದು ಬ್ಯಾಕ್ಟೀರಿಯಾ. ಆಮೇಲೆ ಸುಡೋಮೋನಸ್ ಫ್ಲೋರೇಸೆನ್ಸ್ ಅಂತ ಬರ್ತದೆ, ಇದು ಒಂದು ಏನಪ್ಪ ಬ್ಯಾಕ್ಟೀರಿಯಾ, ಉಪಯೋಗಕಾರಿ ಬ್ಯಾಕ್ಟೀರಿಯಾ. ಆಮೇಲೆ ಕೆಲವೊಂದು ಶಿಲೀಂಧ್ರಗಳು ಬರ್ತಾವ ರೀ, ಟ್ರೈಕೋಡರ್ಮ ವಿರಿಡೆ ಅಂತ ಬರ್ತದೆ ರೀ, ಟ್ರೈಕೋಡರ್ಮ ಹಾರ್ಜಿಯನ್ನಮ್ ಅಂತ ಬರ್ತೈತಿ. ಆಮೇಲೆ ಗ್ಲೈಕ್ಲೇಡಿಯಮ್ ಅಂತ ಬರ್ತೈತಿ. ಆಮೇಲೆ ಪೆಸಿಲೋಮೈಸಿಸ್ ಲಿಲಾಸಿನಸ್ ಅಂತ ಬರ್ತಾರೆ, ಈ ಜಂತುಗಳು ಏನು ಬರ್ತಲ್ಲ ನಮ್ಮ ಸಸ್ಯಗಳಲ್ಲಿ ಬರ್ತಕ್ಕಂಥ ಜಂತು ರೋಗಗಳನ್ನ ಬಯಲಾಜಿಕಲ್ ಕಂಟ್ರೋಲ್ ಆಗಿ ಹತೋಟಿ ಮಾಡೋಕೆ ಪೆಸಿಲೋಮೈಸಿಸ್ ಲಿಲಾಸಿನಸ್ ಅಂತ ಬರ್ತೈತಿ. ಆಮೇಲೆ ಪೆಸ್ಯೂರಿಯಾ ಪೆನೆಟ್ರನ್ಸ್ ಅಂತ ಬರ್ತೈತಿ ರೀ, ಮತ್ತು ಎಂಪೆಲೋಮೈಸಿಸ್ ಆಗ ಹೇಳಿಲ್ಲ, ಎಂಪೆಲೋಮೈಸಿಸ್ ಕುಸ್ಕಾಲಿಸ್, ಇವೆಲ್ಲ ನಮ್ಮ ಕೃಷಿ ವಿಶ್ವವಿದ್ಯಾಲಯದವರು ಸಿಗ್ತಾವೆ. ಹೇಗೆ ಕೆಲಸ ಮಾಡ್ತಾವೆ ಸರ್ ಅವು? ಇವೆಲ್ಲ ಏನಪ್ಪ ಅಂದ್ರೆ ಇವೆಲ್ಲ ಹೆಂಗೆ ಕೆಲಸ ಮಾಡ್ತಾವೆ ಅಂದ್ರೆ, ಮೊದಲನೇದಾಗಿ ನೋಡ್ರಿ, ಫಾರ್ ಎಕ್ಸಾಂಪಲ್ ಒಂದು ನೀವು ಟ್ರೈಕೋಡರ್ಮ ತಗೋರಿ. ಟ್ರೈಕೋಡರ್ಮ ಇದು ಮಣ್ಣಿನಲ್ಲಿ ಇರ್ತಕ್ಕಂಥ ರೋಗಾಣುಗಳನ್ನ ಹೆಂಗೆ ಕಂಟ್ರೋಲ್ ಮಾಡ್ತೈತಿಪ್ಪ ಅಂತ ಹೇಳ್ಬೇಕಾದ್ರೆ, ಮೊದಲನೇದಾಗಿ ಮಣ್ಣಿನಲ್ಲಿ ಇರ್ತಕ್ಕಂಥ ಬೇರಿನ ಸುತ್ತಮುತ್ತ ಆಗ ಹೇಳಿಲ್ಲ ರೋಗಾಣುಗಳು ಇರ್ತಾವೆ, ಮತ್ತೆ ಏನಪ್ಪ ಅಂದ್ರೆ ಇದು ರೋಗವನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಉಪಯೋಗಕಾರಿ ಜೀವಾಣುಗಳು ಇರ್ತಾವೆ. ಅಲ್ಲೇನಾಗತ್ತೆ ಅಂದ್ರೆ ಟ್ರೈಕೋಡರ್ಮ ಏನು ಮಾಡ್ತೈತೆ ಅಂದ್ರೆ, ಬೆಳಿಗ್ಗೆ ಕೊಡ್ತಕ್ಕಂಥ ಒಂದು ನೀರಿನ ಅಂಶ ಮತ್ತು ಆಹಾರದ ಅಂಶ ತಾನ ಎಲ್ಲ ತೊಗೊಂಡ್ಬಿಡ್ತಾರೆ, ಹಿಂಗಾಗಿ ರೋಗಾಣುಗಳಿಗೆ ಆಹಾರ ಸಿಗಲಾರ್ದಂಗೆ ಮಾಡಿಬಿಡ್ತಾರೆ. ಪ್ರತಿ ಮಾಡ್ತಿದ್ರೆ ರೋಗಾಣುಗಳ ವಿರುದ್ಧವಾಗಿ ಇದು ಟ್ರೈಕೋಡರ್ಮ ಮಾಡಿಸಿಂದ ರೋಗಾಣುಗಳಿಗೆ ಆಹಾರ ಸಿಗಲಾರ್ದಂಗೆ ಮಾಡ್ತಿದ್ರೆ. ಎರಡನೇದ್ದು ಏನಪ್ಪ ಅಂದ್ರೆ ಟ್ರೈಕೋಡರ್ಮ ಕೆಲವೊಂದು ತನ್ನ ಶರೀರದ ಮೇಲೆ ಕೆಲವೊಂದು ಟಾಕ್ಸಿನ್ಸ್ ಅಂದ್ರೆ ಕೆಲವೊಂದು ವಿಷಕಾರಕ ವಸ್ತುಗಳು, ಫಾರ್ ಎಕ್ಸಾಂಪಲ್ ಟ್ರೈಕೋಡರ್ಮಿನ್ ಅಂತ ಕೆಲವೊಂದು ಕೆಲವು ವಿಷಕಾರಕ ವಸ್ತುಗಳು ಮೈ ಮೇಲೆ ಶ್ರವಣ ಮಾಡ್ತೈತಿ. ಇದರಿಂದ ಏನಾಗತಿ, ಅವ್ರ ರೋಗಾಣುಗಳ ಆಕ್ಟಿವಿಟಿ ಬಹಳಷ್ಟು ಕಡಿಮೆ ಆಕತಿ ರೀ. ಹಿಂಗ ಕೆಲವೊಂದಿಷ್ಟು ಮೆಕಾನಿಸಮ್ದಿಂದ ರೋಗಾಣುಗಳು ಹತೋಟಿ ಆಕತಿ ರೀ. ಸಾಕಷ್ಟು ನೋಡ್ರಿ ಇತ್ತಿತ್ತಲಾಗೆ ಕೆಲವೊಂದು ನಂಜಾನುಗಳು ಬರ್ತಾವ್ರಿ, ನಂಜಾನುಗಳು ಅಂದ್ರೆ ವೈರಸ್ ರೋಗಗಳು. ಆ ವೈರಸ್ ರೋಗಗಳು ಕೀಟದಿಂದ ಏನಪ್ಪ ಅಂದ್ರೆ ಪ್ರಸಾರ ಆಕಾವ್ರಿ. ಫಾರ್ ಎಕ್ಸಾಂಪಲ್ ಭತ್ತದಲ್ಲಿ ಒಂದು ವೈರಸ್ ನಂಜಾನು ಬರ್ತದ್ರಿ, ಅದು ಏನಪ್ಪ ಅಂದ್ರೆ ಹಾಪರ್ಸಿಂದ ಬರ್ತಿದ್ರಿ. ಹಿಂಗಾಗಿ ನಾವು ರೋಗಗಳನ್ನ ಹತೋಟಿ ಮಾಡ್ಬೇಕಾದ್ರೆ ಕೆಲವೊಂದು ಸರ್ತಿ ಕೀಟಗಳನ್ನು ಸಹ ಕಂಟ್ರೋಲ್ ಏನಪ್ಪ ಮಾಡ್ಬೇಕಾಗತ್ತೆ ರೀ. ಬರೀ ನಾವು ರೋಗದ ಬಗ್ಗೆ ಮಾತಾಡಿದ್ರೆ ನಾವು ಕೀಟದ ಬಗ್ಗೆ ಮರೆತು ಬಿಟ್ಟರೆ ಮತ್ತೆ ನಮ್ಮ ರೋಗ ಕಂಟ್ರೋಲ್ ಆಗಂಗಿಲ್ಲ ರೀ. ಅದು ಹೇಗೆ ಹರಡುತ್ತೆ ಅನ್ನೋದು ಕೂಡ ತಿಳ್ಕೊಳ್ಳಿ. ಈಗ ರೋಗ ನಿರೋಧಕ ತಳಿಗಳ ಬಗ್ಗೆ ಹೇಗೆ ಆಯ್ಕೆ ಮಾಡ್ಕೊಳ್ಳೋದು ಅದನ್ನೆಲ್ಲ? ಈಗ ರೋಗ ನಿರೋಧಕ ತಳಿಗಳು ಅಂದ್ರೆ ನೋಡ್ರಿ, ಸರ್ವಸಾಮಾನ್ಯವಾಗಿ ನಮ್ಮ ಒಂದು ವಿಜ್ಞಾನಿಗಳು ಏನ್ ಮಾಡ್ತಾರೆ ಅಂದ್ರೆ ರೋಗದ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾರೆ ಹೊಲದಲ್ಲಿ. ರೋಗ ಬಹಳಷ್ಟು ಆಗಿ ಅದರಲ್ಲಿ ಬೇರೆ ಬೇರೆ ಬೇರೆ ಸಾಕಷ್ಟು ತಳಿಗಳು ಇರ್ತಾವ್ರಿ, ಅವನ್ನೆಲ್ಲ ಒಂದು ರೋಗ ಪೀಡಿತ ಪ್ರದೇಶದಲ್ಲಿ ಹಾಕಿಬಿಡ್ತಾರೋ ಅಂತ ಒಂದು ಪ್ರದೇಶದಲ್ಲೇ ಅವು ಸರ್ವೈವ್ ಆಗಿ ಅವು ಜೀವಂತಾಗಿ ಚೆನ್ನಾಗಿ ಯಾವುದೋ ರೋಗದ ಎಫೆಕ್ಟ್ ಆಗಲಾರ್ದಂತ ಸಸ್ಯಗಳನ್ನ ಕಂಡುಹಿಡಿತಾರೆ. ಅಂದ್ರೆ ಅದರಲ್ಲೇ ರೋಗ ನಿರೋಧಕ ಶಕ್ತಿ ಐತಿ ಜೈವಿಕವಾಗಿ ಅಥವಾ ಏನಂದ್ರೆ ಜೆನೆಟಿಕಲಿ ಅಂದ್ರೆ ವಂಶವಾಹಿನಿ ಪ್ರಕಾರ ಅಂತ ಒಂದು ರೋಗಾಣು ಇದ್ರೂ ಸದ ತಡ್ಕೊಳ್ತಕ್ಕಂಥ ಕೆಲವೊಂದು ಕಂಡುಹಿಡಿತಾರೆ. ಅಂತ ಒಂದು ತಳಿಗಳನ್ನು ನಾವು ಏನಪ್ಪ ಅಂದ್ರೆ ಒಂದು 5-6 ವರ್ಷ ಮಟ್ಟ ಅಭಿವೃದ್ಧಿ ಮಾಡಿಸಿಂದ ಬ್ರಿಡರ್ಸ್ ಅಂದ್ರೆ ಇವರು ನಮ್ಮ ಸಸ್ಯ ತಳಿ ವರ್ಧಕರು ಇದನ್ನೆಲ್ಲ ಬಿಡುಗಡೆ ಮಾಡ್ತಾರೆ ನಮ್ಮ ರೋಗಶಾಸ್ತ್ರದ ಸಮಾಲೋಚನೆ ಮಾಡ್ಕೊಂಡು. ಇದರಲ್ಲಿ ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಜ್ವಾಳ ರೀ, ಹಿಂಗಾರಿ ಜ್ವಾಳ ನೋಡ್ರಿ, ಕೆಲವೊಂದು ನಮ್ಮ ಮಾಲದಂಡಿ ಜ್ವಾಳ ಏನೈತಿಲ್ಲ ಅಗದಿ ಇನ್ನೇನು ಕಟಾವ್ ಆಗೋ ಟೈಮ್ದಲ್ಲೇ ಅದು ಕೆಲವೊಂದು 100-120% ಜ್ವಾಳ ಬಿದ್ದ್ಬಿಡ್ತಾರೆ. ಅದಕ್ಕೆ ನಾವು ಚಾರ್ಕೋಲ್ ರಾಟ್ ಅಂತ ಹೇಳ್ತೀವಿ, ಅಂದ್ರೆ ಇದ್ದಲು ಕೊಳೆ ರೋಗ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಚಾರ್ಕೋಲ್ ರಾಟ್ ಅಂತ ಹೇಳ್ತೀವಿ. ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ SPV 2217 SPV 2217 ಅಂತ ಒಂದು ತಳಿ ಕಂಡುಹಿಡಿದಾರೆ. ಇದು ಚಾರ್ಕೋಲ್ ರಾಟಿಗೆ ಒಟ್ಟ ರೋಗ ಬರಂಗಿಲ್ಲ, ಮತ್ತು ಇದಕ್ಕೆ ಯಾವುದೇ ಜ್ವಾಳ ಕೀಳ್ತಕ್ಕಂಥ ಸಮಯದಲ್ಲಿನೂ ಎಲೆಗಳು ಹೆಂಗಿರ್ತಾವ ಹಸಿರು ಇರ್ತಾವ್ರಿ, ಹಿಂಗಾಗಿ ದನಗಳಿಗೆ ಒಳ್ಳೆ ಮೇವು ಹಾಕಿದ್ರಿ ಇದು ಜ್ವಾಳದಲ್ಲಿ. ಅದೇ ರೀತಿ ನಮ್ಮ ತೊಗರಿ ಒಳಗೆ ಮಾರುತಿ ಅಂತ ತೊಗರಿ ಐತ್ರಿ, ICP 8863 ಅಂತ, ಅದಕ್ಕೆ ನೆಟ್ಟ ರೋಗ ಬರಂಗಿಲ್ಲ. ಅದೇ ರೀತಿ ಗೊಡ್ಡ ರೋಗ ಬರಲಾರ್ದಂಥ ತಳಿ ತೊಗರಿ ಅಂದ್ರೆ BSMR 736 ಅಂತ ಒಂದು ತಳಿ ಐತ್ರಿ. ಆಮೇಲೆ ಕಡ್ಲಿ ಒಳಗೆ ನೆಟ್ಟ ರೋಗ ಭಾಳಷ್ಟು ಬರ್ತದೆ, ಅದಕ್ಕೆ ನೆಟ್ಟ ರೋಗ ಬರಲಾರದ ನಿರೋಧಕ ಇದ್ದಂಥ ಕಡ್ಲಿ ತಳಿ ಅಂದ್ರೆ JJ 11 ಅಂತ ಬರ್ತದೆ. ಆಮೇಲೆ ಇತ್ತಿತ್ತಲಾಗೆ BGD 111-1 ಅಂತ, ಇದು ಒಂದು ಏನಪ್ಪ ಹೊಸ ಕಡ್ಲಿ ತಳಿ. ಇದು ಕಾಳು ದಪ್ಪ ಐತಿ, ಮತ್ತೆ ಬರಗಾಲ ಇದ್ರೂ ಸದ ತಡ್ಕೊಳ್ತಕ್ಕಂಥ ಶಕ್ತಿ ಐತಿ. ಇದು ಏನಪ್ಪ ಅಂದ್ರೆ ರೋಗ ನಿರೋಧಕ ತಳ್ಕ. ಮತ್ತು ಶೇಂಗಾದಲ್ಲಿ ಡಿ ಎಚ್ 245, 235 ಇಟ್ಟಂಗಿ ರೋಗ ಮತ್ತು ಟಿಕ್ಕಾ ರೋಗ ಬರ್ತಕ್ಕಂಥ ಒಂದು ನಿರೋಧಕ ಜಾತಿಗಳು ಅದಾವ ನೋಡಿ. ಹಿಂಗೆ ಸಾಕಷ್ಟು ಅದಾವ್ರಿ, ಅವನ್ನ ಕೇಳಿ ಪಡಿಬೇಕು. ಹೌದು ಅಲ್ವಾ? ಯಾವ ಪ್ರದೇಶದೊಳಗೆ ಯಾವ ರೋಗ ಹೆಚ್ಚಾಗಿದೆ, ಅದ್ರ ತಡ್ಕೊಂಡು ಬೆಳೆಯುವಂಥ ತಳಿಗಳು ಯಾವು ಅಂತೇಳಿ ಕೇಳ್ಕೊಂಡು. ಅದೇ ರೀತಿ ಇತ್ತಿದ್ದಾಗ್ರಿ ಸೋಯಾಬೀನ್ದಾಗ ನೋಡಿ, ಡಿ ಎಸ್ ಬಿ 21 ತಳಿ ಹಾಕ್ರಿ, ಎಲ್ಲರೂ ಜಿ ಎಸ್ 330 ತಳಿ ಹಾಕ್ತಾರೆ. ಅದಕ್ಕೆ ಇಟ್ಟಂಗಿ ರೋಗ ಭಾಳ ಬರ್ತಾರೆ. ಅದನ್ನು ಹಾಕೋ ಬದಲು ನೀವು ಡಿ ಎಸ್ ಬಿ 21 ತಳಿ ಹಾಕಿರಂದ್ರೆ ಅದಕ್ಕೆ ಒಟ್ಟು ಇಟ್ಟಂಗಿ ರೋಗ ಬರೋಂಗಿಲ್ಲ. ಹಿಂಗಾಗಿ ಒಂದು ಎಕರೆಗೆ 2 ಔಷಧ ಸ್ಪ್ರೇ ಮಾಡೋದು ಕಡಿಮೆ ಆಗೈತಲ್ರಿ. ಹೌದು. ಮತ್ತೆ ಇತ್ತೀಚೆಗೆ ವೈರಸ್ಗಳಿಂದ ಬರ್ತಕ್ಕಂಥ ರೋಗಗಳ ಸಂಖ್ಯೆ ಜಾಸ್ತಿ ಆಗಿದೆ, ಕಾರಣ ಏನು? ಇದಕ್ಕೆ ಮುಖ್ಯವಾಗಿ ನೋಡ್ರಿ, ನಮ್ದು ನೀವು ಎಲ್ಲ ಪೇಪರ್ದಲ್ಲಿ ಓದಿರ್ಬೇಕ್ರಿ, ಟಿ ವಿಯಲ್ಲಿ ನೋಡಿರ್ಬೇಕು, ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆ. ಒಂದು ಅಂದಾಜಿನ ಪ್ರಕಾರ ಈ ಶುದ್ಧ 1°C ಹೆಚ್ಚಾಗಿತ್ತು ರೀ. ಈಗ ಒಂದು ಸುಮಾರು 40-50 ವರ್ಷದ ಹಿಂದಿಗೆ ನಾವು ವಿಚಾರ ಮಾಡಿದ್ರೆ, ಈ ಯಾವಾಗಲೂ ಟೆಂಪರೇಚರ್ ಹೆಚ್ಚಾಗ್ತದೆ ಏನಾಗತಿ, ರಸ ಹೀರತಕ್ಕಂಥ ಕೀಟಗಳು, ಅಪಿಡ್ಸ್ ಅಂದ್ರೆ ಏನಾಗಲಿ, ಥ್ರಿಪ್ಸ್ ಆಗಲಿ, ಜಾಸಿಡ್ಸ್ ಆಗಲಿ, ಇವು ರಸ ಹೀರೆಗಳ ಸಂಖ್ಯೆ ಇದ್ರದ್ದು ಏನಪ್ಪ ಅಂದ್ರೆ ದ್ವಿಗುಣ ಆಗತ್ರಿ, ಸಿಕ್ಕಾಪಟ್ಟೆ ಪಾಪ್ಯುಲೇಷನ್ ಹೆಚ್ಚಿಗೆ ಆಗತ್ರಿ. ಇವು ಆ ವೈರಸ್ಗಳನ್ನ ತಗೊಂಡಕ್ಷಿಂದ ಬೇರೆ ಬೆಳೆಗಳಿಗೆ ಪ್ರಸಾರ ಮಾಡ್ತಕ್ಕಂಥ ವಾಹಿನಿಗಳು ರೀ ಇವು. ಅದ್ರ ಸಂಬಂಧ ನಾವು ಕೀಟಗಳನ್ನ ಹತೋಟಿ ಮಾಡೋದು ಬಹಳಷ್ಟು ಮುಖ್ಯದ್ರಿ. ಈಗ ಫಾರ್ ಎಕ್ಸಾಂಪಲ್ ಮೆಣಸಿನಕಾಯಿಗೆ ಥ್ರಿಪ್ಸ್ ಬರ್ತದ್ರಿ. ಥ್ರಿಪ್ಸ್ ಅಂದ್ರೆ ಅದು ಒಂದು ಸಣ್ಣದೊಂದು ರಸವನ್ನು ಹೀರ್ತಕ್ಕಂಥ ಕೀಟ ರೀ. ಆ ಥ್ರಿಪ್ಸ್ ಕೀಟ ಬಂತಿಲ್ಲೋ, ಧಾರವಾಡ ಸುತ್ತಮುತ್ತೆಲ್ಲ ಮೆಣಸಿನಕಾಯಿ ಮುಟ್ರು ರೋಗ ಆಗಿದ್ರಿ ಅಂತ ಹೇಳ್ತಾರೆ ರೈತರೆಲ್ಲ ನಮ್ಮ ಕಡೆ ಬರ್ತಾರೆ. ಆ ಮುಟ್ರು ರೋಗಕ್ಕೆ ಬರಲಾಕ ಕಾರಣ ಅಂದ್ರೆ ಆ ಒಂದು ಕೀಟದಿಂದ ಪ್ರಸಾರ ಆಗ್ತಕ್ಕಂಥ ಒಂದು ಥ್ರಿಪ್ಸ್. ಮತ್ತೊಂದು ಪಪಾಯದಲ್ಲಿ ಉಂಗುರು ಚಿಕ್ಕಿ ರೋಗ ಅಂತ ಬರ್ತಾನೆ, ಮೋಸ್ಟ್ ಡೇಂಜರಸ್ ರೋಗ ರೀ, ವೈರಸ್ ರೋಗ. ಅದು ಏನಪ್ಪಾ ಅಂದ್ರೆ ಸಸ್ಯಗಳಿಂದ ಹೇನಿನಿಂದ ಏನಪ್ಪಾ ಅಂದ್ರೆ ಪ್ರಸಾರ ಆಗತ್ರಿ. ಆಮೇಲೆ ಅದೇ ರೀತಿ ನಿಮ್ ಭತ್ತದಲ್ಲಿ ತುಂಗ್ರು ವೈರಸ್ ಅಂತ ಬರ್ತದ್ರಿ. ಈ ಎಲೆಗಳೆಲ್ಲ ಇದಾಗ ಹಳದಿ ಜಸಿಡ್ಸ್ ಇಂದ ಬರ್ತಾರೆ, ಹಸಿರು ಜಿಗಿ ಹುಳ ಅಂತ ಬರ್ತಾವ. ಹಿಂಗ ರಸವನ್ನು ಹೀರತಕ್ಕಂಥ ಕೀಟಗಳನ್ನ ನಾವು ಹತೋಟಿ ಮಾಡೋದ್ರಿಂದ ಸದ ರೋಗಗಳನ್ನ ನಾವು ಇವತ್ತು ತೋಟಿಯನ್ನ ಮಾಡಬಹುದು. ಈಗ ಕೆಲವೊಂದಿಷ್ಟು ಸಾಮಾನ್ಯವಾಗಿ ಬರ್ತಕ್ಕಂಥ ರೋಗಗಳು, ಬೂದಿ ರೋಗ, ಇಟ್ಟಂಗಿ ರೋಗ, ಚಿಬ್ಬು ರೋಗ, ಬೂಜ್ ರೋಗ, ಡೌನಿ ಮೀಡು, ಬೇರ್ಕೊಳೆ ರೋಗ, ಇವುಗಳನ್ನು ರಾಸಾಯನಿಕಗಳ ಮೂಲಕನೇ ಹತೋಟಿ ಮಾಡಬೇಕು ಹೇಗೆ? ಇವನ್ನ ಸಾಧ್ಯ ಆದಷ್ಟು ನಾವು ಮೊದಲು ಏನು ಕ್ರಮಗಳು ಹೇಳಿಲ್ಲ, ಬೇಸಾಯ ಕ್ರಮಗಳಲ್ಲಿ ಮಾಡೋದು, ರೆಸಿಸ್ಟೆಂಟ್ ವೆರೈಟಿ, ಕೆಲವೊಮ್ಮೆ ರೆಸಿಸ್ಟೆಂಟ್ ವೆರೈಟಿಗಳು ಸಿಗಂಗಿಲ್ಲ ನಮ್ಮ ಭಾಗದಲ್ಲಿ, ಅವು ಸೂಕ್ತ ಇರಂಗಿಲ್ಲ. ಅಂತ ಕಂಡೀಷನಲ್ಲಿ ಒಮ್ಮೊಮ್ಮೆ ಅರ್ಲಿ ಸ್ಟೇಜ್ದಲ್ಲಿ ರೈತರು ಪ್ರೊಟೆಕ್ಷನ್ ಮಾಡಂಗಿಲ್ಲ, ಒಮ್ಮಿಗೆ ಭಾಳಷ್ಟು ಆಗಿರ್ತೈತಿ. ಅಂಥ ಕಂಡೀಷನಲ್ಲಿ ನಾವು ರಾಸಾಯನಿಕ ಮೊರೆ ಏನಪ್ಪ ಹೋಗ್ಬೇಕಾಗತ್ತೆ, ಇಲ್ಲಿಕ್ಕಂದ್ರೆ ರೈತ ಭಾಳ ನುಕ್ಸಾನ ಆಗೈತಿ. ಅದರಲ್ಲಿ ಸರ್ವಸಾಮಾನ್ಯವಾಗಿ ಕಾಡ್ತಕ್ಕಂಥ ರೋಗ ಅಂದ್ರೆ ಬೂದಿ ರೋಗ, ಎಲ್ಲದ್ರಾಗೂ ಬರ್ತೈತಿ. ಈಗ ಮೆಣಸಿನಕಾಯಿ ತಗೋರಿ ಅಥವಾ ನೀವು ರಾಕ್ಷಿ ತಗೋರಿ, ಪ್ರತಿಯೊಂದು ಬೆಳೆಗಳಲ್ಲಿ ಬೂದಿ ರೋಗ ಬರ್ತೈತಿ. ಬೂದಿ ರೋಗ ಯಾವಾಗ ಬರ್ತೈತಿ ಅಂದ್ರೆ ಒಂದೊಂದು ಹವಾಮಾನಕ್ಕೆ ಒಂದೊಂದು ರೋಗಗಳು ಬರ್ತಾರೆ. ಈಗ ನೋಡ್ರಿ, ಮಾವಿನ ಬೆಳೆಗೆ ಬೂದಿ ರೋಗ ಬಂತು ಯಾವಾಗ? ಡಿಸೆಂಬರ್ ಜನವರಿ ಒಳಗೆ. ನವೆಂಬರ್ ಡಿಸೆಂಬರ್ ಯಾಕೆ ಬರ್ತೈತಿ ಅಂದ್ರೆ ಡ್ರೈ ಪೀರಿಯಡ್ ಅಂದ್ರೆ ಒಣ ವಾತಾವರಣ ಇರಬೇಕು, ರಾತ್ರಿ ಟೆಂಪರೇಚರ್ ಕಡಿಮೆ ಇರಬೇಕು, ಅಂದ್ರೆ ತಣ್ಣ ಚಾಲು ಆಗಿರ್ಬೇಕು. ಒಣ ಪೀರಿಯಡ್ ಇತ್ತಂದ್ರೆ ಬೂದಿ ರೋಗ ಬರ್ತೈತಿ. ಅಂಥದ್ದಲ್ಲಿ ಆ ಬೂದಿ ರೋಗ ಬಂತಂದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಿಯಂತ್ರ ಹೋಗಿಸಿದ ಆಹಾರ ತಯಾರಿಕೆ ಹಾಗೆ ಮುಂದೆ ಕಾಯಿಗಳಲ್ಲಿ ಕಾಯಿಗೆ ಹೋಗ್ತಕ್ಕಂಥ ಪೋಷಕಾಂಶ ಹೋಗಂಗಿಲ್ರಿ. ಅದ್ರ ಸಂಬಂಧ ಅವನ್ನ ನಾವು ಕಂಟ್ರೋಲ್ ಮಾಡಬೇಕಾಗತ್ತೆ. ಅದಕ್ಕೆ ನೀರಿನಲ್ಲಿ ಕರಗೋಗತಕ್ಕಂಥ ಗಂಧಕ 3 ಒಂದು ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡಬೇಕು. ಅದು ಮಾರ್ಕೆಟ್ದಲ್ಲಿ ಸಾಕಷ್ಟು ಕಾಂಟಾಪು, ಸಾಕಷ್ಟು ಟ್ರೇಡ್ನೇಮ್ಗಳು ಸಿಗ್ತಾವ್ರಿ. ಅದು 1 ml 1 ನೀರಿಗೆ ಇರ್ಲಿಕ್ಕಂದ್ರೆ ಕಾರ್ಬನ್ ಡೈಜಿಮ್ ಮಾರ್ಕೆಟ್ದಲ್ಲಿ ಬಾವಿಸ್ಟಿನು, ಜೆಕೆಸ್ಟಿನು, ಡೆರೋಸಾಲು ಟ್ರೇಡ್ನೇಮ್ಗಳು ಬರ್ತಾವ್ರಿ. ಕಾರ್ಬನ್ ಡೈಜಿಮ್ 1 ಈ ರೀತಿ ಸಾಕಷ್ಟು ಬೂದಿ ರೋಗಕ್ಕೆ ಔಷಧಗಳದಾರಿ. ಮತ್ತು ಇಟ್ಟಂಗಿ ರೋಗಕ್ಕೆ ರೀ ಹೆಕ್ಸಾಕೊನೋಜಾಲ್ ಆಗಲಿ ಅಥವಾ ಪರ್ಪಿಕೊನೋಜಾಲ್ ಆಗಲಿ ಅಥವಾ ಮ್ಯಾಂಕೋಜಬ್ ಆಗಲಿ, ಇವು ಹೆಕ್ಸಾಕೊನೋಜಾಲ್ ಪರ್ಪಿಕೊನೋಜಾಲ್ ಅಂತಂದ್ರೆ 1 ml ಮತ್ತು ಮ್ಯಾಂಕೋಜಬ್ ಆದರೆ 3 ಒಂದು ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡ್ಬೋದು. ಈಗ ಚಿಪ್ಪು ರೋಗ ಇತ್ತಿದ್ದಾಗ ಮೆಣಸಿನ ಗಿಡಕ್ಕೆ ಚಿಪ್ಪು ರೋಗ ಭಾಳಷ್ಟು ಬಂದೈತೆ ರೀ. ಅದಕ್ಕೆಲ್ಲ ಏನಪ್ಪ ಕಾರ್ಬನ್ ಡೈಜಿಮ್ ಆಗಲಿ, ಇತ್ತಿದ್ದಾಗ ಡೈಫೆನ್ ಕೊನೋಜಾಲ್ ಅಂತ ಬರ್ತದೆ ರೀ, ಆಮೇಲೆ ಅಜಾಕ್ಜಿ ಸ್ಟ್ರಾಬಿನ್ ಅಂತ ಬರ್ತದೆ ರೀ. ಕಾಂಬಿನೇಷನ್ ಪ್ರೊಡಕ್ಟ್ಸ್ಗಳು ಬಂದಾವ್ರಿ. ಯಾಕಂದ್ರೆ ಕಾಂಬಿನೇಷನ್ ಪ್ರೊಡಕ್ಟ್ ಯಾಕೆ ಬಂದಾವಂದ್ರೆ ಈಗ ಒಂದೇ ಒಂದು ರಸಾಯನ ಅಂತರ್ವ್ಯಾಪಿ ಇರತಕ್ಕಂಥ ರಸಾಯನ ಪದೇ ಪದೇ ಸಿಂಪರಣೆ ಮಾಡೋದ್ರಿಂದ ಆ ರೋಗಾಣುಗಳಿಗೆ ರೆಸಿಸ್ಟೆನ್ಸ್ ಪವರ್ ಡೆವಲಪ್ ಆಗತ್ತೆ ರೀ, ಅಂದ್ರೆ ನಿರೋಧಕ ಶಕ್ತಿ ಬೆಳ್ತೈತೆ ರೀ ಅದಕ್ಕೆ ರೋಗಾಣುಗಳು. ಹಿಂಗಾಗಿ ಎಷ್ಟೇ ಸ್ಪ್ರೇ ಮಾಡಿದರೂ ಒಮ್ಮೆ ರೋಗ ಹತೋಟಿ ಆಗಿಲ್ಲ. ಸಿಸ್ಟಮಿಕ್ ಫಂಗಿಸೈಡ್ ಅಂತರ್ವ್ಯಾಪಿ ಪ್ಲಸ್ ಸ್ಪರ್ಶ ಶಿಲೀಂಧ್ರನಾಶಕ ಎರಡೂ ಕಾಂಬಿನೇಷನ್ ಮಾಡಿಸಿಂದ ಇವತ್ತು ಮಾರ್ಕೆಟ್ದಲ್ಲಿ ಸಿಗ್ತಾ ಇರ್ತಾವ್ರಿ. ಅಂಥ ಔಷಧಗಳು ಮಾರುಕಟ್ಟೆಯಲ್ಲಿ ಭಾಳಷ್ಟು ಅದಾವ ರೀ. ಅಂಥವೆಲ್ಲ ಸ್ಪ್ರೇ ಮಾಡೋದ್ರಿಂದ ಜಿಬ್ಬು ರೋಗನ ನಾವು ಹತೋಟಿಯನ್ನು ಮಾಡ್ಬೋದು. ಮತ್ತು ಡೌನಿ ಮಿಲ್ಡಿಯೋ ಅಂತ ಬರ್ತೈತಿ ರೀ ಬೂಜ್ ರೋಗ, ಅದಕ್ಕೆ ಮೆಟಲಾಕ್ಸಿಲ್ MZ ಆಗಲಿ ಅಥವಾ ಸಿಮಾಕ್ಸಿಲ್ MZ ಆಗಲಿ, ಅವನು 2.5 ಒಂದು ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡೋದು. ಆಮೇಲೆ ಆಗ ಹೇಳಿದ್ದೆ ನಾನು ನಿಮಗೆ ಕೆಲವೊಂದು ಕಾಂಬಿನೇಷನ್ ಪ್ರಾಡಕ್ಟ್ ಬರ್ತಾವ ರೀ, ಡೈಮಿಥೋಮಾರ್ ಪ್ಲಸ್ ಪ್ಯಾರಾಕ್ಲೋಸ್ಟ್ರಾಬಿನ್ ಅಂತ ಬರ್ತದ್ರಿ, ಆಮೇಲೆ ಫೆನಾಮಿನಾಲ್ ಪ್ಲಸ್ ಪೊಸಿಟೈಲ್ ಅಲ್ಯೂಮಿನಿಯಂ ಬರ್ತೈತಿ ರೀ 3.5 ಒಂದು ಲೀಟರ್ ನೀರಿಗೆ. ಅಥವಾ ಏನಪ್ಪ ಫೆನಾಮಿಡಾಲ್ ಪ್ಲಸ್ ಮ್ಯಾಂಕೋಜೆಬ್ ಕಾಂಬಿನೇಷನ್ ಇವೆಲ್ಲ ಏನು 3 ಗ್ರಾಮ್ 1 ಲೀಟರ್ ನೀರಿಗೆ ಬೆರೆಸಿ, ಯಾಕಂದರೆ ಇದಕ್ಕೆಲ್ಲ ನಾವು ಔಷಧಗಳು ಸಿಂಪರಣೆ ಮಾಡಬೇಕಾದ್ರೆ ಮೊದಲು ನಾವು ತಜ್ಞರ ಕಡೆಯಿಂದ ಒಂದು ಮಾಹಿತಿ ತಗೊಂಡು ಸೂಕ್ತವಾದ ಔಷಧಗಳನ್ನ ನಾವು ಉಪಯೋಗ ಮಾಡಿದ್ರಂದ್ರೆ ರೋಗವನ್ನು ಯಶಸ್ವಿಯಾಗಿ ಹತೋಟಿ ಮಾಡೋದು. ಒಟ್ಟಾರೆ ಏನು ಹೇಳ್ತೀರಿ ರೈತರಿಗೆ? ಒಟ್ಟಾರೆ ನೋಡ್ರಿ, ಯಾವಾಗಲೂ ಅರ್ಲಿ ಸ್ಟೇಜ್ ಇದ್ದಾಗನ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡೋದು ಭಾಳಷ್ಟು ಚಲೋರಿ. ಪೂರ್ತಿ ರೋಗ ಆಗಿ ಆವಾಗ ನಾವು ಔಷಧಗಳು ಏನು ಮಾಡಿದರೂ ಕಂಟ್ರೋಲ್ ಆಗಿಲ್ಲ. ಆದ್ದರಿಂದ ರೈತರು ಹೊಲಕ್ಕೆ ಹೋಗಿ ಗಿಡಗಳ ಸಂಗಡ ಮಾತಾಡಿಸ್ತಕ್ಕಂಥ ಪ್ರವೃತ್ತಿ ಇಟ್ಕೋಬೇಕು ರೀ. ಹೋಗ್ಬೇಕು, ಏನಪ್ಪ ನೀನು ಆರಾಮಿದ್ಯಾ, ನೀ ಆರಾಮಿದ್ರೆ ನಾನು ಆರಾಮಿರ್ತಾನಂತ ಅಂತಕ್ಕಂಥ ಕಾನ್ಸೆಪ್ಟ್ ರೈತ ತಿಳ್ಕೋಬೇಕು. ಹೊಲಕ್ಕೆ ಹೋಗಿ ಆಗಾಗಿ ಪರೀಕ್ಷೆ ಮಾಡ್ಬೇಕು, ಕೆಳಗಿನಲ್ಲಿ ಹೆಂಗದಾವೆ, ಮೇಲಿನಲ್ಲಿ ಹೆಂಗದಾವೆ, ತಜ್ಞರ ಸಂಗಡ ಸಲಹೆ ಮಾಡಿ ಸೂಕ್ತ ಸಲಹೆಗಳು ಮಾಡಿದ್ರೆ ಇವತ್ತು ರೈತ ಉಳಿತಾನ್ರಿ. ಇಲ್ಲಕಂದ್ರೆ ರೋಗದಿಂದ ಬಂದು ಎಲ್ಲ ಹಾಳಾಗತಕ್ಕಂಥ ಪರಿಸ್ಥಿತಿ ಆಗೈತೆ ನೋಡ್ರಿ. ಒಳ್ಳೆಯದು ಡಾಕ್ಟರ್ ಬೆಣಗಿ ಸರ್. ಇಷ್ಟೆಲ್ಲ ವಿವಿಧ ಬೆಳೆಗಳಲ್ಲಿ ಅನೇಕ ರೋಗಗಳು ಬೇರೆ ಬೇರೆ ರೀತಿಯಿಂದ ಬರ್ತಾ ಇರ್ತವೆ, ವಾತಾವರಣಕ್ಕೆ ತಕ್ಕ ಹಾಗೆ ಅವುಗಳನ್ನು ಯಾವ್ಯಾವ ರೀತಿಯಾಗಿ ನಿರ್ವಹಿಸಬೇಕು ಅನ್ನೋದನ್ನು ಕುರಿತು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಸ್ಯ ರೋಗಗಳು ಮತ್ತು ನಿರ್ವಹಣೆ ಈ ಕುರಿತು ಡಾಕ್ಟರ್ ವಿಐ ಬೆಣಗಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು HB ರಾಮಡಗಿ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಯಭಾಗ್ ತಾಲೂಕು ಕಟಕಬಾವಿಯ ರೇವಣ್ಣ ಕಾಮಪ್ಪ ಭಜಂತ್ರಿ ಹಾಗೂ ಸಂಗಡಿಗರಿಂದ ತಾಸೆ ವಾದನ ಕೇಳಿ 8 ಮಾತ್ರ ಆದಿತಾಳ ಖಂಡಜಾತಿ.